बीज आ कहां से रहा उसका सोर्स पता, ट्रेसेबिलिटी चाहिए। क्योंकि पिछली बार भी खरीफ में यह हुआ कि कई कई किसानों को घटिया बीज मिल गया, तो बीज ही सही नहीं है तो बाकी काम को छोड़ नहीं सकता। ये प्लानिंग के प्रारंभ में ही उत्तम प्रकार के बीज, उसकी व्यवस्था, खाद पहुंचे और समय पर पहुंचे, खाद की उपलब्धता एक विषय है लेकिन खाद का वितरण दूसरा विषय है। कलम खाद पर भी चर्चा करें, यहां बात करो तो पर्याप्त खाद है, राज्य भी कहता है पर्याप्त खाद है। पर्याप्त खाद है तो फिर पर्याप्त ढंग से किसानों तक पहुंचता क्यों नहीं है? वितरण की व्यवस्था में कहां खामी है? ऐसा तो नहीं कुछ को कम मिल रहा हो, कुछ को ज्यादा मिल रहा हो। जिले जिले में आपकी पैक्स कहीं ना कहीं वितरण में दिक्कत, और वो राज्य ही कर सकते हैं, और वो करना जरूरी है क्योंकि अगर लेट हो गए खाद में भी तो उत्पादन पर विपरीत असर पड़ता है। इदुवरेगे ಹಿಂಗಾರು ಹಂಗಾಮಿನ ಕುರಿತು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶವನ್ನ ಕೇಳಿದ್ರಿ. ಈಗ ಕೇಳಿ ಮಳೆ ನೀರು ಕೊಯ್ಲು ಮತ್ತು ಜಲ ಮರುಪೂರ್ಣ ಕುರಿತು ತಜ್ಞರಾದ ಡಾಕ್ಟರ್ ಅಯ್ಯಪ್ಪ ಮಸಗಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನ. ನೀರು ಜೀವನದ ಜೀವಾಳ, ಜೀವನದ ಜೀವಾಳವೇ ಜಲ, ಜಲ ರಕ್ಷಕ ಅಂತ ಕೂಡ ಹೇಳ್ತೀವಿ. ಯಾಕೆ ಹೇಳ್ರಿ? ಯಾರಾದರೂ ಸಾಯ್ತಾರಂತ ಹೇಳಿ ನೀವು ಏನು ಹಾಕಂತ ಹೇಳ್ತೀರಿ? ನೀರು ಹಾಕಂತ ಹೇಳ್ತಾರೆ ಹೊರತು ಹಾಲು ಹಾಕು, ಬೀರ್ ಹಾಕು, ಬ್ರ್ಯಾಂಡಿ ಹಾಕು, ಔಷಧಿ ಹಾಕಂತ ಹೇಳೋದಿಲ್ಲ, ನೀರು ಹಾಕಂತ ಹೇಳ್ತೀವಿ. ಆದರೆ ಅಷ್ಟು ಅದ್ಭುತ ಶಕ್ತಿ ಇರತಕ್ಕಂಥ ನೀರು ಕಣ್ಮರೆ ಆಗ್ತದೆ, ಕಡಿಮೆ ಆಗಿಲ್ಲ. ಒಂದು ವರ್ಷಕ್ಕೆ ಮಳೆಯಿಂದ ಈ ದೇಶದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ನೀರು ಟಿ ಎಮ್ ಸಿ ಅಂತ ಕೇಳಿದಾರ? ಟಿ ಎಮ್ ಸಿ 70,000 ಟಿ ಎಮ್ ಸಿ ಕಲೆಕ್ಟ್ ಆಗುತ್ತೆ ಒಂದು ವರ್ಷಕ್ಕೆ. ಒಂದು ಟಿ ಎಮ್ ಸಿ ಅಂದರೆ ಒಂದು ಟಿ ಎಮ್ ಸಿ ನೀರಿನಿಂದ ನಾವು 4,500 ಎಕರೆ ಭತ್ತ ಕಬ್ಬು ಬೆಳಿಬೋದು, ಜೋಳ ಸಿಂಗ ಆದರೆ 11,000 ಎಕರೆ ಜೋಳ ಸಿಂಗ ಬೆಳಿಬೋದು. ಇದನ್ನು ಆ ತುಂಗಭದ್ರದಿಂದ ರಾಯಚೂರಿಗೆ ಒಂದು ಟಿ ಎಮ್ ಸಿ ನೀರು ಕಳಿಸ್ಬೇಕಂದ್ರೆ 1,50,000 ಟ್ಯಾಂಕರ್ ಬೇಕು, 10,000 ಲೀಟರ್ ಕೆಪಾಸಿಟಿ, 1,500,000 ಟ್ಯಾಂಕರ್ ಬೇಕು ರೀ. 1,500,000 10,000 ಲೀಟರ್ ಹಿಡಿಯುವಂಥ ಟ್ಯಾಂಕ್ಗಳು 1,500,000 ಬೇಕು ಒಂದು ಟಿ ಎಮ್ ಸಿ ಕಳಿಸೋಕ್ಕೆ. ಅರ್ಥ ಮಾಡಿರಿ, ಅಷ್ಟು ದೇವರು ನಮಗೆ ವರ್ಷಕ್ಕೆ ಎಷ್ಟು ಕೊಡ್ತಾನೆ ರೀ? 70,000 ಟಿ ಎಮ್ ಸಿ ಕೊಡ್ತಾನೆ. ಅದರೊಳಗೆ ನಾವು ಬಳಸ್ಕೊಂಡಿದ್ದು ಕೇವಲ 20,000 ಟಿ ಎಮ್ ಸಿ ಮಾತ್ರ, ಇನ್ನು 50,000 ಟಿ ಎಮ್ ಸಿನ ಸಮುದ್ರಕ್ಕೆ ಕಳಿಸ್ತಾ ಇದ್ದೀವಿ. ಯಾಕಂದ್ರೆ ಮಳೆ ಯಾವಾಗ ಬರ್ತಾವ ಬಿತ್ತಬೇಕು, ಗಾಳಿ ಯಾವಾಗ ಬರ್ತಾವ ತೂರ್ಬೇಕು. ಈಗೆಲ್ಲ ಹೋದು ಹಿಂಗಾರಿ ಮುಂಗಾರಿ ಅವಾಗ ಬಿತ್ತದೆ, ಈಗ ಹಾಲಂಗಲ್ಲ ರೀ, ಮಳೆ ಯಾವಾಗ ಬರ್ತಾವ ಬಿತ್ತಬೇಕು ನಾವು. ಯಾಕಂದ್ರೆ ಅಷ್ಟು ದುಷ್ಕೃತ್ಯ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ, ಅಕಾಲಿಕ ಮಳೆ ಬರಂಗೆ ಮಾಡಿಬಿಟ್ಟಿದ್ದೀವಿ ನಾವು. ಹೇಳಲ್ರಿ, ಹಿಂದೆ ಇಲ್ಲಿ ಎಷ್ಟೋ ಜನ ರೈತರು ಇದ್ದೀವಿ ನಾವೆಲ್ಲ. ಹಿಂದೆ ನಾವು ಚಿಕ್ಕವರಿದ್ದಾಗ ಮೋಡ ನೋಡಿದ್ರೆ ಮಳೆ ಬರ್ತಿತ್ತು, ಹೌದಲ್ರಿ? ಕುರಿಗಾರ ಕಂಬಳಿ ಬಿಸಿಲು ಮಳೆ ಬರ್ತಂತ ಹೇಳ್ತಾ ಇದ್ರು, ಕುರಿಗಾರ ಕಂಬಳಿ ಬಿಸಿಲು ಮಳೆ ಬರ್ತಿತ್ತು ಅವತ್ತು. ಯಾಕಂದ್ರೆ ಹಂಗಿತ್ತು. ಎಷ್ಟಿತ್ತು ಅವತ್ತು? ಥಿಕ್ ಫಾರೆಸ್ಟ್ 47% ಥಿಕ್ ಫಾರೆಸ್ಟ್ ಇತ್ತು ನಾವು ನೀವು ಚಿಕ್ಕವರಿದ್ದಾಗ. ಇವತ್ತೆಷ್ಟಕ್ಕೆ ತಂದೀವಿ ನಾವು? 7% ತಂದೀವಿ ರೀ. ಸಾಧಾರಣ ಕಾರು 17% ಇದೆ, ಥಿಕ್ ಫಾರೆಸ್ಟ್ 7% ಇದೆ. ಅದಕ್ಕೇನಾಗಿದೆ? ಮಳೆ ಅಕಾಲಿಕ ಆಗಿದೆ, ಕಡಿಮೆ ಆಗಿಲ್ಲ, ಮತ್ತೆ ಮಳೆ ಇನ್ನೂ ಹೆಚ್ಚಾಗಿದೆ. ಮಳೆ ಅಕಾಲಿಕ ಆಗಿದೆ. ಅಕಾಲಿಕ ಮಳೆ ಸಾಮಾನ್ಯ, ಸಕಾಲಿಕ ಮಳೆ ಅಪರೂಪ. ಅಕಾಲಿಕವಾಗಿ ಬರ್ತಕ್ಕಂಥ ಮಳೆ ನೀರು ಹಿಡ್ಕೊಳಕ್ ನಮ್ಮ ಹತ್ರ ಬಗ್ಸೆ ತಯಾರಿರ್ಬೇಕು. ಸಾಹೇಬ್ರು ಹೇಳ್ದಂಗೆ ಏನಾಗ್ಬೇಕ್ರಿ? ಅಕಾಲಿಕವಾಗಿ ಬೀಳ್ತಕ್ಕಂಥ ಮಳೆ ನೀರು ಹಿಡ್ಕೊಳಕ್ ನಮ್ಮ ಹತ್ರ ಬಗ್ಸೆ ತಯಾರಿರ್ಬೇಕು. ಇದರೊಳಗೆ ಮಣ್ಣೇ ಒಂದು ದೊಡ್ಡ ಬಗ್ಸೆ. ಯಾವ್ದ್ರಿ? ಮಣ್ಣು ದೊಡ್ಡ ಬಗ್ಸೆ. ಇದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಬಾವಿ, ಕೆರೆ, ಕುಂಟೆ, ಹೊಳೆ, ಸಮುದ್ರ ಡ್ಯಾಮಿಗಿಂತ ದೊಡ್ಡದಾದ ಡ್ಯಾಮು ಈ ನಮ್ಮ ಮಣ್ಣು ರೀ. ಅಲ್ಲಿ ತುಂಬಕ್ಕೆ ನಾವು ಅಲ್ಲಿ ತುಂಬಿಟ್ರೆ ಮಾತ್ರ ನಾವು ಬದಲಾವಣೆ ಆಗಿರ್ತಕ್ಕಂಥ ಹವಾಮಾನ ಬದುಕಲಿಕ್ಕೆ ಸಾಧ್ಯ ಇಲ್ಲದವಾದ್ರೆ ನಮಗೂ ನಿಮಗೂ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ನಾನು ಯಾರನ್ನೂ ಹೆದರಿಸ್ತಾ ಇಲ್ಲ, ನಾನು ಎಚ್ಚರಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಯಾರಿಗೆ ಮಳೆ ನೀರು ಮತ್ತು ಬಳಸಿದ ನೀರನ್ನು ಮಣ್ಣಾಗಿರ್ತಕ್ಕಂಥ ಶಕ್ತಿ ಯಾರಿಗಿದೆಯೋ ಅವರಿಗೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇರಲಿಕ್ಕೆ ಯಾರಿಗೂ ಬದುಕಕ್ಕೆ ದಾರಿ ಇಲ್ಲ. ಬಿತ್ತಿದರೆ ಮಳೆ ನೀರು, ಹುಕ್ಕೋದು ಭೂಮಿಯೆಲ್ಲ ನೀರು. ಬಿತ್ತಿದರೆ ಮಳೆ ನೀರು, ಉಕ್ಕೋದು ಭೂಮೆಲ್ಲ ನೀರು, ಏರುವುದು ಬೋರು ಬಾವಿಯ ನೀರು, ಸಿಕ್ಕೋದು ನೆಲ ಜಲ ಜನಕ್ಕೆಲ್ಲ ಹಸಿರು ಉಸಿರು ಅಂತ. ಅದಕ್ಕೆ ಬಿತ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಹಿಂದೆ ನಮ್ಮ ಜನ, ನಾನು ಯಾವತ್ತು ಹಿಂದಕ್ಕೆ ಹೋಲಿಸ್ತೀನಿ ರೀ, ಹಿಂದೆ ನಮ್ಮವರು ಎಲ್ಲರೂ ಏನಾಗಿದ್ರು, ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ರು ಬಿತ್ತಕ್ಕಂಥ ಕೆಲಸನ. ಉದಾಹರಣೆಗೆ ಬಳಸಿದ ನೀರು ಅಂತ ಹೇಳ್ತೀವಿ ನಾವು, ಸ್ನಾನ ಮಾಡಿದ್ದಿರ್ಬೋದು, ಬಟ್ಟೆ ತೊಳೆದಿರ್ಬೋದು, ಅದನ್ನ ಯಾರು ಅವ್ರು ಪೋಲ್ ಮಾಡ್ತಿರಲಿಲ್ಲ. ಪೋಲಾಗದ್ರಲ್ಲಿ ಬಳಸಿದ ನೀರು, ಬೇರೆಯವರ ಪಾಲಾಗದ್ರಲ್ಲಿ ಜಲಶಕ್ತಿ, ಮನೆಗೊಂದು ಮಾಡಿ ಇಂಗು ಗುಂಡಿ, ಇದರಿಂದ ಆಗುವುದು ಅಂತರ್ಜಲ ವೃದ್ಧಿ ಅಂತ ಹೇಳ್ತಾ ಇದ್ರು ಅವರು. ಮನೆಗೊಂದು ಹಿಂಗೆ ಬಚ್ಚಲಿದ್ದು, ಇವತ್ತು ಎಷ್ಟು ಜನ ಮನೆಗೆ ಅದಾವ ಹಿಂಗೆ ಬಚ್ಚಲು ಬರ್ತಕ್ಕಂಥ ನೀರೊಳಗೆ ತರ್ತಾರೆ. ಇವತ್ತಾರೆ 100 ಲೀಟರ್ ಕೊಡ್ತಾರೆ, 20 ಮಿಂದಿಗೆ 10 ಮಿಂದಿಗೆ ಕೊಡ್ತಾರೆ. ಬರ್ತಕ್ಕಂಥ ನೀರೊಳಗೆ, ತರ್ತಕ್ಕಂಥ ನೀರೊಳಗೆ 10% ಮಾತ್ರ ಕುಡಿಯೋದಕ್ಕೆ ಖರ್ಚಾಗುತ್ತೆ, 90% ಹಾಳಾಗತ್ತೆ. ಹಾಳು ಮಾಡಿದ್ರು ನಿಶ್ಚಿಮ್ರಿ ಇವರು. ಹಾಳಂದ್ರೆ ಏನು, ಅದಕ್ಕೆ ಹಿಂದೆ ಏನು ಮಾಡ್ತಾ ಇದ್ರು ಇವರು, ಅದು ಹಾಳಾಗಬಾರ್ದು ಅಂತೇಳಿ ತಟ್ಟೆ ತೊಳೆದ ನೀರನ್ನ ಹಸು ಕೊಡ್ತಿದ್ರು. ಎಲ್ಲರೂ ಅಂತ ಒಂದು ರೋಗ ಗಲದ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಹಸು ಕೊಡ್ತಾ ಇದ್ರು, ಎಮ್ಮೆ ಕೊಡ್ತಾ ಇದ್ರು. ಇವತ್ತು 8 ಜನ ಕೊಡ್ತಾ ಇದ್ದೀವಿ. ಬಟ್ಟೆ ತೊಳೆದ ನೀರನ್ನು, ಸ್ನಾನ ಮಾಡಿದ ನೀರನ್ನು ಅವ್ರು ಯಾರೂ ಹೊರಗಾಗ್ತಿರಲಿಲ್ಲ, ಮನೆಗೆ ಒಂದೊಂದು ಇಂಗು ಬಚ್ಚಲು ಮಾಡಿದ್ರು. 1000 ಮನೆ ಅಂದ್ರೆ 1000 ಇಂಗು ಬಚ್ಚಲು ಇದ್ರು. ಅವತ್ತು ಇಂಗು ಗುಂಡುಗಳಿದ್ದು ಎಲ್ಲ ನೀರು ಹೋಗ್ತಿತ್ತು, ಅದು ಮಣ್ಣು ಹೋಗ್ತಾ ಇತ್ತು. ಮಣ್ಣಿಗೆ ಏನಪ್ಪ, ನೀರಿಗೆ ಏನಂದ್ರೆ ನೀರಿಗೆ ದಾರಿ ಹುಡುಕೋದು ಗೊತ್ತು, ದೇವರಿಗೆ ನಿಜ ಗೊತ್ತು ಅಂತ ಹೇಳ್ತಾರೆ. ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ, ನಾನು ಸುಳ್ಳು ಹೇಳ್ತೀನೋ ಕರೆ ಹೇಳ್ತೀನೋ ಅಂತಕ್ಕಂಥದ್ದು ಅವನಿಗೆ ಮಾತ್ರ ಗೊತ್ತು. ಆದರೆ ನೀರಿಗೆ ದಾರಿ ಹುಡುಕೋದು ಗೊತ್ತಂತ್ರಿ, ನೀರಿಗೆ ಇನ್ನೇನು ಗೊತ್ತಿಲ್ಲ. ನೀರು ಒಂದ್ಸರಿ ಮಣ್ಣಿಗೆ ಹಾಕಿದರೆ ದಾರಿ ಹುಡುಕೋದೇ ಇದ್ರ ಕೆಲಸ, ಹುಡುಕ್ತಾ ಇರ್ತದೆ. 1000 ಮನೆ ಇರ್ತವೆ, 1000 ಗುಂಡಿ ಇರ್ತವೆ, ಏನಾಗುತ್ತೆ ಅದೆಲ್ಲ ಪ್ರೋಗ್ರೆಸಿವ್ ಆಗಿ ಚಾರ್ಜ್ ಮಾಡ್ತವೆ. ನಿಮ್ಮ ಮನೆ ಹತ್ರ ಇದೆ, ಚಾರ್ಜ್ ಮಾಡುತ್ತೆ, ಅದು ಚಾರ್ಜ್ ಮಾಡುತ್ತೆ, ಅದು ಚಾರ್ಜ್ ಮಾಡುತ್ತೆ. ನಿಮ್ಮೂರೇನಾದರೂ ಸಪೋಸ್ ಒಂದು 20 ಎಕರೆದಾಗ ಸ್ಪ್ರೆಡ್ ಆಗಿತ್ತು ಅಂದರೆ, 20 ಎಕರೆದಾಗ ನಿಮ್ಮೂರಿತ್ತಂದರೆ, ಆ ಏನಾಗುತ್ತೆ, ಆ ಜಮೀನೆಲ್ಲ ಒಂದು ವಾಟರ್ ಬೆಡ್ ಆಗಿಬಿಡ್ತು. ಅವಾಗ ಅದಕ್ಕೇನಾಗಿತ್ತು, ಹಿಂದೆ ಎಲ್ಲ ಬಾವಿಯಾಗ ನೀರಿದ್ದು ರೀ. ಅವತ್ತು ಈ ತಾಯಂದ್ರು ಮಾತ್ರ ನೀರು ತರ್ತಾಯಿದ್ರು ಅಲ್ರಿ ಅಲ್ಲೇ. ಇವತ್ತಲ್ಲ ಇವ್ರದೆಲ್ಲ ಮೀಟಿಂಗ್ಸ್ ಎಲ್ಲ ಬಾವಿ ಮೇಲೆ ನಡೀತಾ ಇದ್ದು, ಹೊತ್ತು ಅಲ್ಲಿ ತರ್ತಾಯಿದ್ರು. ತರುವಾಗ 10 ಮಿಂದಿಗೆ ಇತ್ತಂದರೆ 1 ಮಿಂದಿಗೆ ಕುಡಿಯೋಕೆ ಖರ್ಚಾಕಿತ್ತು, 9 ಮಿಂದಿಗೆ ಹಾಳಾಕಿತ್ತು, ಹಾಳಾಗೋದನ್ನು ಮಣ್ಣಾಗಿಡ್ತಾ ಇದ್ರು. ಆದರೆ ಇವತ್ತು ನಾವೇನು ಮಾಡಿದ್ವಿ, ತರ್ತಾ ಇದ್ವಿ 100 ಲೀಟರ್ನ, 10 ಲೀಟರ್ ಖರ್ಚು ಮಾಡ್ತೀವಿ, 90 ಲೀಟರ್ ಬಿಸಾಕ್ತೀವಿ. ತರೋದು 100, ಖರ್ಚು ಮಾಡೋದು 10, 90 ಬಿಸಾಕೋದು. ಆದರೆ ನಾನೇನು ಮಾಡ್ತಾ ಇದ್ದೀನಿ, ಆ 90ರಲ್ಲಿ 50% ಬರೀ ಸ್ನಾನ ಮಾಡಿದ ನೀರನ್ನು ಮಾತ್ರ ಮಣ್ಣಿಗೆ ಹಾಕ್ತಾ ಇದ್ದೀನಿ. 1000 ಅಪಾರ್ಟ್ಮೆಂಟ್ಗಳಿಗೆ ಮನೆಗಳಿಗೆ ಮಾಡಿದ್ದೀನಿ. ಇವತ್ತು ನನ್ನದೇ ಮನೆ, ನಾನು ಹಿಂದೆ ಆಗಲೇ ಹೇಳಿದ್ರು, ನಾನು ಸಾಕಷ್ಟು ಅನುಭವಿಸಿದ್ದೆ. ಅದೇ ಪ್ರಕಾರ ನಾನು ನನ್ನ ಮನೆ ಕಟ್ಟಬೇಕಾದ್ರೆ 86 ಮನೆ ಕಟ್ಟಿದ್ದೀನಿ ಬೆಂಗಳೂರು ಯಲಂಕದ ಹತ್ರ. ಅಲ್ಲಿ 100 ಅಡಿ ಹಾಕಿದ್ರೆ ನೀರು ಸಿಕ್ಕಲ್ಲ ಬೋರಲ್ಲಿ. ನನ್ನ ಬೋರಂಗೆ ನೀರು ಸಿಕ್ಕಿದ್ದು ಎಷ್ಟು, 86 ಮಾಡಿದ್ರೆ ನಾನು 4x20 ಗುಂಡಿನ 86 ಮಾಡಿದ್ದೀನಿ ರೀ. ಇವತ್ತಿನ ಅಲ್ಲದು 86 ಮಾಡಿ 2007 ಬೋರ್ ಹಾಕಿದರೆ ನನಗೆ ನೀರು ಸಿಕ್ಕಿದ್ದು 31 ಅಡಿಗೆ. ನನ್ನ ಬೋರ್ ಇರೋದು ಇವತ್ತಿಗೂ 110 ಅಡಿ, ನೀರಿರೋದು 29 ಅಡಿ. ಇದೆಲ್ಲ ಬರೆದಿಟ್ಟಿದ್ದೀನಿ ಪುಸ್ತಕದಲ್ಲಿ. ನಾನು ಏನು ಮಾಡಿದ್ದೀನಿ, ಎಲ್ಲ ಪ್ರಯೋಗಗಳು ಸಂಶೋಧನೆಗಳನ್ನು ಈ ಪುಸ್ತಕದಲ್ಲಿ ಬರೆದಿಟ್ಟೀನಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರೆದಿಟ್ಟಿದ್ದೀನಿ. ಇವತ್ತು ನನ್ನ ಹೆಂಡತಿ ಸ್ವತಃ ತಾನೇ ಆನ್ ಮಾಡ್ತಾಳೆ ಬೋರ್ ನಿಂತ ಆನ್ ಮಾಡಿ, 5 ನಿಮಿಷಕ್ಕೆ ನನ್ನ 4 ಮನೆ ಎಲ್ಲ ಟ್ಯಾಂಕ್ಗಳು ತುಂಬಿ ತುಳುಕ್ತವೆ. ಕಾರಣ ನನ್ನ 4 ಮನೆ ಬಚ್ಚಲು ನೀರು ಮತ್ತು ಮಳೆ ನೀರು. ಅದಕ್ಕೆ ಮುಂದಕ್ಕೆ ನೀವು ನಿಮಗೇನಾದರೂ ನೀರು ಸಮಸ್ಯೆ ತೀರಬೇಕಾದ್ರೆ ಬೇಕಾದ್ರೆ ಪ್ರಯೋಗಕ್ಕೆ ಮಾಡಿ, ಇಲ್ಲ ಮಾಡಿದ್ದನ್ನು ಬಂದು ನೋಡಿ. ಮನೆಗೊಂದು ಹಿಂಗೆ ಬಚ್ಚಲು, ಫಸ್ಟ್ ಹಿಂಗೆ ಬಚ್ಚಲು, ಹಿಂದೆ ಹಿರಿಯರು ಏನು ಮಾಡ್ತಾರೆ ಅದು ಮಾಡಬೇಕು. ಇನ್ನು ಜಮೀನಿಗೆ ಬಂದರೆ ಹೊಲ್ದಾಗ 3 ದಿಬ್ಬ ಇರಬೇಕು, 3 ತೆಗ್ಗು ಇರಬೇಕು ಅಂತ ಕೇಳಿದ್ರ? ಹೊಲ್ದಾಗ 3 ದಿಬ್ಬ ಇರಬೇಕು, 3 ತೆಗ್ಗು ಇರಬೇಕಂದ್ರು. ನಮ್ಮಪ್ಪ ಕೊಟ್ಟ ಇದಕ್ಕೊಂದು ನನಗೆ ಹೋಮ್ವರ್ಕ್ ಕೊಟ್ಟ. ಹೋಮ್ವರ್ಕ್ ಕೊಟ್ಟರು, 1 ತಿಂಗಳಾದರೂ ಏನು ಅರ್ಥ ಹೊಳಿಲಿಲ್ಲ. ಕೊನೆಗೆ ಏನು ಹೇಳಿದೆ, ಅಪ್ಪ ಏನೋ ಸ್ವಲ್ಪ ಅದಕ್ಕೆ ಕ್ಲೂ ಇದ್ರು ಕೊಡೋ ಪುಣ್ಯಾತ್ಮ ಅಂದೆ. ಲೇಯ್, ಜಾಸ್ತಿ ಮಳೆ ಆದರೆ ದಿಬ್ಬದ ಬೆಳೆಯುತ್ತ, ಕಡಿಮೆ ಮಳೆ ಆದ್ರೆ ತಗ್ನೆ ಬೆಳೆಯುತ್ತ ಅಂದನು. ಕಡಿಮೆ ಮಳೆ ಆದ್ರೆ ತಗ್ನೆ ಬೆಳೆಯುತ್ತ, ಹೆಚ್ಚು ಮಳೆ ಆದ್ರೆ ದಿಬ್ಬದ ಬೆಳೆಯುತ್ತೆ ಅಂದನು ರೀ. ಏನಿದು, ನಾನು ತಿರ್ಗಾ ರೆಕಾರ್ಡ್ ನೋಡಿದೆ, ನನಗೆ ಗೊತ್ತಾಯ್ತು ರೀ. ಇವತ್ತು ನಿಮಗೂ ಹೇಳ್ತಾ ಇದ್ದೀನಿ, ನಾನು ಮಳೆ ರೆಕಾರ್ಡ್ ಹೋದೆ. ಮಳೆ ರೆಕಾರ್ಡ್ ನೋಡಿದಾಗ ಹೇಳಿ, ಮಳೆ ರೆಕಾರ್ಡ್ ಏನು ಹೇಳುತ್ತಂದ್ರೆ, 5 ವರ್ಷ ಬ್ಲಾಕ್ ತಗೋರಿ ನೋಡಿ, ನೀವು ನೋಡ್ರಿ ಬ್ಲಾಕ್ 2000 2005 2010 ಅಂತ ತಗೊಂಡ್ರೆ, 5 ವರ್ಷದಲ್ಲಿ 2 ವರ್ಷ ಚೂರು ಹೆಚ್ಚು ಕಮ್ಮಿ ನಮ್ಮೂರ ಬೀಳ್ತಕ್ಕಂಥ ಮಳೆ 750 ಮಿಲಿಮೀಟರ್ ಮಳೆ ಬಿದ್ದು ಹೋಗಿರುತ್ತೆ ರೀ 2 ವರ್ಷ. 1 ವರ್ಷ ಮಾತ್ರ ಅವರೇಜ್ಗಿಂತ ಜಾಸ್ತಿ ಮಳೆ ಆಗುತ್ತೆ, ಇನ್ನೆರಡು ವರ್ಷ ಇದ್ದಕ್ಕೆ ಬರ ಅಥವಾ ಸಮೃದ್ಧ. ಇದ್ರ ಮತ್ತೆ ಪ್ರಾಕ್ಟಿಕಲ್ ಈ ವರ್ಷ ಎಲ್ಲ ನೋಡಿರಲ್ಲ, ಈ ವರ್ಷ ಎಲ್ಲ ಬರ ಬಿದ್ದಿದೆ ಎಲ್ಲ ಕಡೆ, ರಾಜ್ಯದಲ್ಲೇ ಬರ ಬಿದ್ದಿದೆ, ಕೇರಳ ಮತ್ತು ಕೊಡಗು ಬಿಟ್ಟರೆ ಎಲ್ಲ ಕಡೆ ಬರ ಬಿದ್ದಿದೆ. ಈ ವರ್ಷ ಎಲ್ಲ ಬೆಳೆ ಬಂದಿರೋದೆಲ್ಲ ತಗ್ನಾಗ ಮಾತ್ರ, ದಿಬ್ಬದಾಗ ಎಲ್ಲೂ ಬೆಳೆ ಇಲ್ಲ, ಬರೀ ತಗ್ನಾಗಿರ್ತಕ್ಕಂಥ ಬೆಳೆ ಮಾತ್ರ ಬಂದಿದೆ. ಅದನ್ನು ಹಾಗೇ ನಾನು ನನ್ನ ತೋಟಕ್ಕೆ ಪ್ರಯೋಗ ಮಾಡಿದ್ದೀನಿ ರೀ. ನನ್ನ ತೋಟದಲ್ಲಿ ಇವತ್ತು ನೋಡ್ಬೇಕಂದ್ರೆ, ನನ್ನ ತೋಟ ಇವತ್ತು ಬರೀ 3-4 ಎಕರೆ, ಬೇರೆ ಬೇರೆ ಕಡೆ 100-150 ಹಿಂಗೆ ಬೇರೆ ಬೇರೆ ಕೆಲವು ರೈತರು ಅವೆಲ್ಲ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ತೋಟ ಇರೋದು ಮೂರುವರೆ ನಾಲ್ಕು ಎಕರೆ. ಯಾಕಂದ್ರೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ ಕಾರಣ ಏನಂದ್ರೆ ನನ್ನ ದೇಶದಲ್ಲಿ ಇರತಕ್ಕಂಥವ್ರು ಭಾಳ ಕಡಿಮೆ ಜಮೀನು ಇರ್ತಕ್ಕಂಥವ್ರು, 2 ಎಕರೆ 3 ಎಕರೆ 1 ಎಕರೆ ಇರ್ತಕ್ಕಂಥವ್ರು. ಸೊ ಇವರಿಗೆ ನಾನು ಪ್ರಯೋಗ ಮಾಡುವಾಗ ಇವ್ರಿಗೆ ನಾನು ಇವ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನಾನು ಕೇವಲ ಇದು 4ನೇ ವರ್ಷ ನನ್ನ ತೋಟ. ಒಂದು ಬಂದು ಕಾಡು ಆಧಾರಿತ ಕೃಷಿ, ಉದ್ದೇಶ ಏನಂದ್ರೆ ಮಣ್ಣು ಸಂರಕ್ಷಣೆ ಆಗಬೇಕು, ಮಳೆ ಸಂರಕ್ಷಣೆ, ನೀರು ಸಂರಕ್ಷಣೆ ಆಗಬೇಕು. ಒಂದೇನಂದ್ರೆ ಮುಖ್ಯ ಉದ್ದೇಶ ಕಾಡು ಬೆಳಿಬೇಕು. ರೈತನಿಗೆ ಫಿಕ್ಸೆಡ್ ಇನ್ಕಮ್, ನಿಮ್ಗೆ ಯಾರಿಗೂ ಫಿಕ್ಸೆಡ್ ಇನ್ಕಮ್ ಇಲ್ಲ, ನಿಮಗೆ ಫಿಕ್ಸೆಡ್ ಇನ್ಕಮ್ ಇರಬೇಕು. ನಿಮಗೆ ನಾನು 12 ತಿಂಗಳು ಕೆಲಸ ಕೊಡಬೇಕು, 12 ತಿಂಗಳು ನಾನು ಕೆಲಸ ಕೊಡಬೇಕು, ಪರಿಸರಕ್ಕೆ ಜಾಸ್ತಿ ಮಾಡಬೇಕು, ಮತ್ತು ಅಂತರ್ಜಲ ಜಾಸ್ತಿ ಆಗಬೇಕು ಅನ್ನೋ ಸಲುವಾಗಿ ನಾನು ನನ್ನ ತೋಟದಲ್ಲಿ 4,000 ಗಿಡ ಹಾಕಿದ್ರಿ. ದಯವಿಟ್ಟು ಬರ್ರಿ, 4,000 ಗಿಡ, 1 ಎಕರೆಗೆ 1,000 ಗಿಡ ಹಾಕಿನ್ನ. 450 ತೆಂಗು ಹಾಕಿದ್ದೀನಿ, 400 ನಿಂಬೆ ಗಿಡ ಇದ್ದಾವೆ, 600 ಪನ್ನೇರಳಿದ್ದಾವೆ, 1,000+ ಹೆಬ್ಬೇವಿನ ಮರಗಳಿದ್ದಾವೆ. ಬೇರೆ ಬೇರೆ ಹಿಂಗೆ 37 ಥರದ ಗಿಡಗಳನ್ನು 3.5 ಎಕರೆದಲ್ಲಿ ಹಾಕಿದ್ದೀನಿ. ಅಲ್ಲಿ ನೋಡಲಾಗಿ ನನಗೆ ಫಸ್ಟೇ 7 ಕೆರೆ ಮಾಡಿದ್ದೀನಿ ಜಮೀನಿಗೆಲ್ಲ. ಫಸ್ಟ್ ಆಗಲೇ ಸಾಹೇಬ್ ಹೇಳ್ದಂಗೆಲ್ಲ ನಾನು ಮಣ್ಣಿನ ಸಂರಕ್ಷಣೆ ಬಗ್ಗೆ, ನನ್ನ ಜಮೀನು ಸುತ್ತ ನಂದಿರದೇ 3-4 ಎಕರೆ, ನನ್ನ ಸುತ್ತ ಇರತಕ್ಕಂಥ 100-150 ಎಕರೆಗೆ ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತೀನಿ ನಾನು. ಅಂದರೆ ಜಮೀನಿನ ಸ್ಲೋಪಿಗೆ ಅನುಗುಣವಾಗಿ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಪ್ಲಾಟ್ ಮಾಡಿದ್ದೀನಿ. ಕಾರಣ ಏನಂದ್ರೆ ನೀರು ಮಳೆ ಬಿದ್ದದ್ದು ಅಲ್ಲೇ ಇಂಗ್ಬೇಕು, ಮಳೆ ಎಲ್ಲಿ ಬೀಳುತ್ತೋ ಅಲ್ಲೇ ಇಂಗ್ಬೇಕು, ಅಲ್ಲೇ ಸಾಯ್ಬೇಕು, ಹೆಚ್ಚಾದ ನೀರು ನನ್ನ ಜಮೀನಿಗೆ ಬರುತ್ತೆ. ಮತ್ತೆ 7 ಕೆರೆ ಮಾಡಿದ್ದೀನಿ, ಒಂದು ದೊಡ್ಡ ಕೆರೆ ಮಾಡಿದ್ದೀನಿ. ಆ ಕೆರೆ ಮಾಡ್ಬೇಕಾದ್ರೆ ಅದಕ್ಕೆ ಅರ್ಧನ್ ಡ್ಯಾಮ್ ಅಂತ ಕಟ್ಟಿದ್ದೆ. ಎಲ್ಲ ಬರೀ ಚೆಕ್ ಡ್ಯಾಮು ಆ ಡ್ಯಾಮ್ ಈ ಡ್ಯಾಮ್ ಮಾತಾಡ್ತಾರ್ರಿ ನಮ್ಮ ಅಂತವಲ್ರಿ, ಎಲ್ಲ ಬರೀ 4 ಜನ ರೈತರು ಸೇರಿ ಮಾಡ್ಕೊಳ್ಳುವಂಥ ಸಿಸ್ಟಮ್ಗಳು ನಾವು. ಅಲ್ಲಿ ಅರ್ಧನ್ ಡ್ಯಾಮ್ ಅಂತ ಕಟ್ಟಿದ್ದೀನಿ. ಆ ಕೆರೆ ಮಾಡ್ಬೇಕಾದ್ರೆ ಹತ್ತತ್ರ ನಂದು 3/4 ಎಕರೆ ಇದೆ, 16 ಅಡಿ ಆಳ ಮಾಡಿದ್ದೆ. ನೋಡಿ ನಮ್ಮ ಜನಗಳಿಗೆ ಯಾರಿಗೂ ಈ ಜಲಸಾಕ್ಷಿರ್ತಕ್ಕಂಥದ್ದು ಗೊತ್ತೇ ಇಲ್ಲರಿ ಇವರಿಗೆ. ಕೆಳಗಿರ್ತಕ್ಕಂಥ ಸೋಮಪುರದ ರೈತರು ಬಂದರು, ಜನ ಊರು ಜನ ಬಂದರು, ಅಯ್ಯಪ್ಪ ಮಸ್ಗಿ ಅವರೇ ನೀವು ದೊಡ್ಡ ಕೆರೆ ಕಡ್ದಿದ್ದೀರಾ, ನಮ್ಮ ಕೆರೆಗೆ ನೀರು ಬರೋದಿಲ್ಲ, ಈ ಕೆರೆನ ನಾವು ಒಡೆದು ಹಾಕ್ತೀವಿ ಒಡ್ಡ ಅಂತ ಬಂದರು. ಇದೆಲ್ಲ ಕಡೆ ರೀ ವಿಕಾರಾಬಾದ ಮಾಡಿದ್ರು ಅಲ್ಲೇ ಸಮಸ್ಯೆ ಬಂತು, ನೆಕ್ಸ್ಟ್ ಅನಂತಪುರದಲ್ಲಿ ಮಾಡಿದ್ರು ಅಲ್ಲಿ ಸಮಸ್ಯೆ ಬಂತು. ಇದೆಲ್ಲ ಕಾಮನ್ ನನಗೆ. ಬಂದರು, ಬಂದ ತಕ್ಷಣ 5 ನಿಮಿಷ ಮುನ ಇದ್ದೆ. ಆಮೇಲೆ ಅವ್ರಿಗೆ ಹೇಳಿದ ರೈತ, ನೋಡ್ರಪ್ಪ ನೀವು ಇದನ್ನು ಒಡೆದ್ರಿ ಅಂತ ತಿಳ್ಕೊರಿ, ಈಗ ಒಡೆದ್ರಿ, ಈಗ ನಾನೇನು ಮಾಡ್ತೀನಿ, 16 ಇದ್ದದ್ದನ್ನು 32 ಅಡಿ ಆಳ ಮಾಡ್ತೀನಿ. ಅವಾಗ ಎಲ್ಲಿ ನಂದು ಹೊಡಿತೀಪ್ಪ ಅಂತ ಕೇಳಿದೆ. ಆಗೋದಿಲ್ಲರಿ ಅಂದರು. ನೋಡ್ರಪ್ಪ ಇದು ಕೂಡ ಹಾಗೇನೆ, ಇಲ್ಲ 500 ಎಕರೆ ಕ್ಯಾಚ್ಮೆಂಟ್ ಇದೆ ಈ ಕೆರೆ ಮೇಲೆ, 500 ಎಕರೆ ನೀರು ಬರ್ತೆ ಕೆರೆಗೆ. 1 ಇಂಚ್ ಮಳೆ ಆದರೆ 22 ಕೋಟಿ ಲೀಟರ್ ನೀರು ಬರುತ್ತೆ. ಅದರ ಜುಜ್ಬೀನ ಹಿಡ್ಕೊಳ್ತಾರೆ ಕೇವಲ 89 ಲಕ್ಷ ಲೀಟರ್ ಮಾತ್ರ. ಅದಕ್ಕೆ ಸ್ವಲ್ಪ ತಡಿ, ಮಳೆ ಬರಲಿ, ಇದೇನು ಸಣ್ಣ ಮಳೆ ಬರುತ್ತೆ ಬಂದಿಲ್ಲ, ಒಂದು ವಾರ ತಡಿ ಅಂತ. ಒಂದು ವಾರ ಬಿಟ್ಟರೆ ಸರ್, ವಾರ ಬಂದರೆ ಆ ಕೆರೆ ನಿಮ್ಗೆ ಏನಾಯ್ತು ಅಂತೇಳಿ, ನನ್ನ ಕೆರೆ 1.5 ತಿಂಗಳು ಓವರ್ಫ್ಲೋ ಆಯ್ತು. ನನ್ನೆಲ್ಲ ನಂದು ತುಂಬಿ ನನ್ನ ತೋಟದೊಳಗೆ ಏನು ಮಾಡಿದ್ದೀನಿ, 3 ಬೋರ್ ಹಾಕಿದ್ದೀನಿ ರೀ. ನೀವೆಲ್ಲ ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ಮಾಡಲ್ ಮಾಡೋಕ್ಕೆ 3 ಬೋರ್ ಹಾಕಿದ್ದೀನಿ. ಆ ಓವರ್ಫ್ಲೋ ಬಂದು ನನ್ನ ಬೋರಿಗೆ ಬೀಳುತ್ತೆ. ಬೋರಿಗೆ ಹೆಚ್ಚಾದದ್ದು 19 ಇಂಗು ಬಾವಿಗಳನ್ನು ಮಾಡಿದ್ದೀನಿ ಜಮೀನಲ್ಲಿ. ಇದಕ್ಕೆ ನಾನು ಮೌತ್ ಅಪ್ ದಿ ಅರ್ಥ ಅಂತ ಹೇಳೋದು. ಭೂಮಿಯ ಬಾಯಿ ಇದ್ದಂಗಿದು. ಏನಾಗುತ್ತೆ, ಆ 19 ಬಾವಿ ಹೋಗುತ್ತೆ, 20 ಅಡಿ ಆಳದವೆ, ಆ ಮಣ್ಣನ್ನು ಚಾರ್ಜ್ ಮಾಡುತ್ತೆ. 189 ಗುಂಡಿ ತೆಗೆದೇನೆ ರೀ, 5 ಅಡಿ ಬೈ 5 ಅಡಿ ಬೈ 5 ಅಡಿ ಗುಂಡಿ ತೆಗೆದು ಆ ನೀರು ತುಂಬಿದ ಮೇಲೆ ಅಲ್ಲಿ ತೆಂಗು ಹಾಕಿದ್ದೀನಿ. ನಂದು 3 ಫೋಲ್ಡಿಂಗ್ ರೀ, ಒಂದು ನೆಲದ ಮೇಲೆ, ನೆಲದೊಳಗೆ, ಒಂದು ನೆಲದ ಮೇಲೆ, ಒಂದು ನೆಲದ ಒಳಗೆ. ಅದಕ್ಕಾಗಿ ಅಷ್ಟು ಗಿಡಗಳು ಕೂತ್ಕೊಂಡಿದ್ದಾವೆ. ಇನ್ನೂ ಗಿಡಗಳನ್ನು 1,000+ ಗಿಡಗಳನ್ನು ಸೇರಿಸ್ತಾವಿದ್ದೀರಿ. ಅದಕ್ಕೆ ಅಲ್ಲಿ ಹಾಕಿದ್ದೀನಿ ನಾನು 250 ತೆಂಗಿನ ಗಿಡಗಳನ್ನು 5 ಅಡಿ ಕೆಳಗೆ ಹಾಕಿನಿ ರೀ. ಆ ಗಿಡ ನೋಡೋಕೆ ನಿಮ್ಗೆ 2 ಕಣ್ಣು ಸಾಲದು. ಯಾಕಂದರೆ 5 ಅಡಿ 6 ಅಡಿ ಕೆಳಗೆ ಗ್ಯಾರಂಟಿ ತೇವಾಂಶ ಇರುತ್ತೆ, ಸಾಕಷ್ಟು ಗೊಬ್ಬರ ಇರುತ್ತೆ. ಅದರ ಮೇಲೆ ಹಾಕಿದರೆ ಬೇರೆ ಗಿಡಕ್ಕೆ ಬೆಳೆಯೋಕೆ ಅದು ಬಿಡಲ್ಲ. ಅನ್ಸೋಲಾಗಿ 5 ಅಡಿ ಕೆಳಗೆ ಹಾಕಿದ್ದೀನಿ. ಅಲ್ಲಿ ಏನಂದರೆ ನನಗೆ ಕೆಲಸ ಮಾಡ್ತಾರೆ ನನ್ನ ತೋಟದಲ್ಲಿ ಫ್ರೀ ಆಳುಗಳಿದವರು, ತುಂಬ ಜನ 1,000+ ಜನ ರೈತರು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾರೆ ಆಳುಗಳು. ಒಂದು ಇಲಿ, ಇಲಿ ಎಷ್ಟು ಕೆಬರ್ತಾ ಇದೆ ಅಂದರೆ ಅಷ್ಟು ಕೆಬರಿ ಕೆಬರಿ ಕೆಬರಿ ಕೆಬರಿ ಹಾಕ್ತಾ ಇದೆ. ಎಲ್ಲಿ ಕಾಲು ಸಿಕ್ಕಾಕೊಳ್ತ ಗೊತ್ತಿಲ್ಲ, ಅಷ್ಟು ಮಣ್ಣು ಲೂಸ್ ಆಗಿಬಿಟ್ಟಿದೆ. ಸಾಯಿಲ್ 3% ಆಗಿದೆ, 3% ಸಾಯಿಲ್ ಕಾರ್ಬನ್ ಆಗಿದೆ. ಜನ ಏನು ಹೇಳ್ತಾರೆ ಇವತ್ತಂದ್ರೆ, ಇವನು ಹೊಲದಾಗ ಏನು ಬೀಜ ಹಾಕಿದ್ರು ಬೀಜ ಹಾಕ್ತಾ ಇರೋನ ಪಾಪಿ, ಬೆಕ್ಕದ್ದು ಹಾಕಿ ನೀವು ಆ ಜಮೀನಿಗೆ ಬೆಳೆ ಬರ್ತಾ. ಕಾರಣ ಏನಂದರೆ 8 ಹಸುದವರು ನಾವು, 8 ಆಕಳಿದ್ದಾವೆ. 8 ಆಕಳುಗಳ ಗಂಜಲನ್ನು ಫಿಲ್ಟರ್ ಮಾಡಿ, ಅದನ್ನು ಫಿಲ್ಟರ್ ಮಾಡಿ 1 ಲೀಟರ್ಗೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಇಡೀ ತೋಟಕ್ಕೆ ಹೋಗುತ್ತೆ. ಪ್ರತಿದಿನ 8 ಹಸುವಿನ ಗಂಜಲ ತೋಟಕ್ಕೆ ಹೋಗುತ್ತೆ. ಸಗಣಿ ಕೂಡ ಅವನಿಗೆ, ಯಾರು ತೋಟ ನೋಡ್ತಾನಲ್ರಿ ಅವನಿಗೆ ಮಾತ್ರ, ಅದು ಅವನಿಗೇನೆ, ಹಾಲು ಅವನದೇ, ಹಸು ಅವನದೇ ರೀ. ಆ್ಯಕ್ಚುಲಿ ಹಸುವಿನ ದುಡ್ಡು ಅವನು ಹಾಕಿದ್ದಾನೆ, ಶೆಡ್ ಮಾತ್ರ ನಾನು ಕಟ್ಟಿದ್ದೀನಿ, ಹುಲ್ಲು ನನ್ನ ತೋಟ ತೊಗೊಳ್ತಾನೆ, ಹಾಲಿನ ರೊಕ್ಕ ಅವನಿಗೆ ಮನಿ ಫ್ರೀ, ಗ್ಯಾಸ್ ಗೋಬರ್ ಗ್ಯಾಸ್ ಮಾಡಿದ್ದೀನಿ ರೀ ನಮ್ಮ ಮನೆಗೆ ನೋಡ್ರಿ, ಗ್ಯಾಸ್ ಮೋಡ್ಲಿ ಮೋಸ್ಟ್ಲಿ ಇಷ್ಟು ಹತ್ರ ಇರ್ತಾವೆ ಅಷ್ಟೇ ಸಾಮಾನ್ಯವಾಗಿ. ನನ್ನ ತೋಟದ ಗೋಬರ್ ಗ್ಯಾಸು 1 ಫೂಟ್ ಇದ್ರ ಹೈಟು, ಬರ್ರ ಅಂತ ಸ್ಟೌವ್. ಕಾರಣ ಗೊತ್ತರೆ, ಅವ್ರು ಆ್ಯಕ್ಚುಲಿ 6 ಜನ ಇದ್ದಾರೆ, 6 ಜನರದ್ದು ಎಲ್ಲ ನಿಮ್ಮದು ಟಾಯ್ಲೆಟ್ ಇದೆಯಲ್ಲ ಅದನ್ನೆಲ್ಲ ಇದನ್ನು ಸೀವೇಜನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಮತ್ತೆ ಅದು ಸ್ಲರಿನ ತೋಟಕ್ಕೆ ಹಾಕ್ತೀನಿ. ಹೀಗಾಗಿ ಇವತ್ತು ತೋಟದಲ್ಲಿ ಮತ್ತೆ ಈಗೇನು ಮಾಡಿದ್ದೀನಿ, ಈ ಬರ ಈಗತ್ತಲ್ಲ ಬರ, ಇದರ ಬರ ನಾನು ಮತ್ತೆ ಅದನ್ನು ಹಾಗೆ ನೆಗೆಟಿವ್ ತಗೊಳ್ಳಿಲ್ಲ, ಅದನ್ನು ಮತ್ತೆ ಚಾಲೆಂಜ್ ತೊಗೊಂಡೆ. ಬರನ ನೀರಿದೆ ಇದ್ದರೂ ಸಹಿತ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಏನು ಮಾಡಿದ್ರೆ ಅಂತೇಳಿದ್ರೆ, ಈ ವರ್ಷ ನಾನು ಟ್ರೈನಿಂಗ್ ಸೆಂಟರ್ ಕಟ್ಟಿದ್ದೀನಿ ರೀ. ಈಗ ಏನಂದ್ರೆ ಹೆಚ್ಚು ಹೆಚ್ಚು ಜನ ವಿದ್ಯಾವಂತ ಕೃಷಿಕರನ್ನು ತಯಾರು ಮಾಡಬೇಕು, ಮತ್ತು ನೀರಿನ ಸೈನಿಕರ ಪಡೆ ಕಟ್ಟಬೇಕು, ಜಲ ಯೋಧರನ್ನ ತಯಾರು ಮಾಡಬೇಕು. ಈಗಾಗಲೇ 9,329 ಕಾರ್ಯಕ್ರಮ ಇದು. ಆ ಒಂದು ಇದರೊಳಗೆ ಸಾಕಷ್ಟು ಜನ ಡಿಪಾರ್ಟ್ಮೆಂಟ್ ಅವರು ಇವರು ಮಾಡಲೇಬೇಕು, ಜನ ಕಟ್ಟಲೇಬೇಕು ಅಂತ ಹೇಳಿದರು ಐ ಟಿ ಅವರೆಲ್ಲ. ಅದಕ್ಕೆ ಟ್ರೈನಿಂಗ್ ಸೆಂಟರ್, ನನಗೀಗ 62 ವರ್ಷ, ನಾನು ಹೆಚ್ಚು ಹೆಚ್ಚು ಹಣನ ಈ ಯೂತ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಸ್ವಲ್ಪ 20 ಲಕ್ಷ ಖರ್ಚು ಮಾಡಿ ಕೆಳಗಡೆ 4 ಲಕ್ಷ ಲೀಟರ್ ಸಂಪ್ ಕಟ್ಟಿದ್ದೀನಿ ರೀ. 4 ಲಕ್ಷ 72 ಅಡಿ ಉದ್ದ, 12 ಅಡಿ ಅಳದ್ದು ಒಂದು ಕೆರೆ ಮಾಡಿದ್ದೀನಿ, ದೊಡ್ಡ ಕೆರೆ. ಆ ಎಲ್ಲ 150 ಎಕರೆದು ಮತ್ತು 500 ಎಕರೆ ನೀರು, ಹೆಚ್ಚಾದ ನೀರು ಆ ಟ್ಯಾಂಕ್ ಹೋಗುತ್ತೆ, ಆ ಟ್ಯಾಂಕ್ ತಿಂದ ಮೇಲೆ ಬೋರ್ಗೆ ಹೋಗುತ್ತೆ, ಬೋರ್ ತಿಂದ ಮೇಲೆ ಜಮೀನಿಗೆ ಹೋಗುತ್ತೆ. ಅದ್ರ ಮೇಲೆ ಟ್ರೈನಿಂಗ್ ಸೆಂಟರು, 2 ಬೆಡ್ರೂಮ್ 2 ಬೆಡ್ರೂಮ್ ಹೌಸು, ಮತ್ತು 100 ಜನಕ್ಕೆ ಟ್ರೈನಿಂಗ್ ಕೊಡ್ತಕ್ಕಂಥ, ಅವ್ರು ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಇದು ಕಡ್ತಾ ಬರೋ ತಿಂಗಳದು ಉದ್ಘಾಟನೆ ಆಗ್ತಿದ್ದಾರೆ. ಸೊ ಇಲ್ಲೇ ಇನ್ನೊಂದು ಏನು ಪ್ರಯೋಗ ಮಾಡಿದೆ ಅಂದರೆ, ನಿಂಬೆ ಗಿಡ ಸ್ವಲ್ಪ ನಿಂಬೆ ಗಿಡಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ನೀರಲ್ಲಿ ಅಲ್ಲಿ ಏನು ಮಾಡಿದೆ ಅಂದರೆ, ತೋಟ ನಾ ಪ್ಲ್ಯಾನ್ ಮಾಡುವಾಗಲೇ ಹೆಚ್ಚು ಮಳೆ ಬಂದರೂ ಬದುಕಬೇಕು ಗಿಡಗಳು, ನೀರಿಲ್ಲ ಅಂದರೂ ಸಹಿತ 10 ವರ್ಷ ಬರ ಬಿದ್ದರೂ ಸಹಿತ ನನ್ನ ತೋಟ ಯಾವತ್ತೂ ಬರಡಾಗಬಾರದು. 200 ಗಿಡಗಳು ನೇರಳೆ ಗಿಡಗಳು, 200 ನೇರಳೆ ಗಿಡ ಹಾಲೆ 10 ಅಡಿ 20 ಅಡಿ ಹೈಟ್ ಇದ್ದಾವೆ, 200 ನೇರಳೆ ಮರ ಇದ್ದಾವೆ, 200 ನಿಮ್ಮದು ಗೋಡಂಬಿ. ಯಾಕಂದ್ರೆ ಗೋಡಂಬಿ ಹೆಚ್ಚು ಮಳೆ ಆದ್ರೂ ಬದುಕುತ್ತೆ, ಕಡಿಮೆ ಮಳೆ ಆದ್ರೂ ಬದುಕುತ್ತೆ, ಗೋಡಂಬಿ ಹಾಕಿದ್ದೀನಿ. ಮತ್ತು ರಕ್ತಚಂದನ ಬೇರೆ ಬೇರೆ ಗಿಡಗಳನ್ನು ಹಾಕಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಎಂಥ ಬರ ಬಿದ್ದರೂ ನನ್ನ ತೋಟ ಖಾಲಿ ಆಗೋದಿಲ್ಲ. ಮತ್ತೇನು ಮಾಡಿದೆ, ಜನಕ್ಕೆ ನಾನು ತೋರಿಸ್ಬೇಕು, ಪಾಠ ಮಾಡಿ ತೋರಿಸ್ಬೇಕು ಅನ್ನೋ ಸಲುವಾಗಿ ನಿಂಬೆ ಗಿಡ ಸುತ್ತ ನಿಂಬೆ ಗಿಡ ಜಾಸ್ತಿ ನೀರು ಬೇಕಾಗುತ್ತೆ. 1 ಅಡಿ 1 ಅಡಿ 1 ಅಡಿ 1 ಅಡಿ 1 ಅಡಿ 1 ಎರಡು ಫೀಟ್ ಆ ಕಡೆ 1 ಎರಡು ಫೀಟ್ ತೆಗೆದು ಅದಕ್ಕೆ ಮರಳು ತುಂಬಿ ಪಂಪ್ನಿಂದ ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ 12 ಲೀಟರ್ ನೀರು ಬೇಕಾಗುತ್ತೆ. 12 24 ಲೀಟರ್ ಹಾಕಿದರೆ ಒಂದು ವಾರಕ್ಕೆ ನೀರು ಸಾಕು. ಆ ನೀರು ಕೂಡ ಯಾವುದೇ ಕಾರಣಕ್ಕೂ ಹೋದಾಗಲೂ ಎಲ್ಲ ಗಿಡಗಳು ನೀರಿಗೆ ಗಿಡಕ್ಕೆ ಹೋಗುತ್ತೆ ಅನ್ನೋ ಸಲುವಾಗಿ, ಯಾವ ಗಿಡಕ್ಕೆ ನೀರು ಬೇಕೋ ಅಟ್ಲೀಸ್ಟ್ ಬದುಕಬೇಕಲ್ಲ ಜನ ನಾನಾಗಲ್ಲ, ಬೇರೆಯವ್ರು ನೋಡ್ಬೇಕನ್ನೋ ಸಲುವಾಗಿ ಬೇರೆ ಯಾವುದು ನಿಂಬೆ ಗಿಡಕ್ಕೆ ಮತ್ತು ನಮ್ಮ ತೆಂಗಿನ ಗಿಡಕ್ಕೆ ಈ ಥರದ ವ್ಯವಸ್ಥೆಯನ್ನು ಮಾಡಿ ಈ ಬರವನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಕಳೆ. ಕಳೆ ನೋಡ್ರಪ್ಪ, ನಾವು ಇಷ್ಟು ದಿವಸದಿಂದ ತಾತ ಮುತ್ತಾತನ ಕಾಲದಿಂದ ನಾವು ಕಳೆ ನಾಶ ಮಾಡ್ತಾ ಬಂದಿದ್ದೀವಿ. ಕಳೆ ನಾಶ ಆಗಿದೆಯಾ ಯಜಮಾನ್ರೆ? ಆಗಿದೆ, ನಾಶ ಆಗಿದೆಯಾ? ಇಲ್ಲ, ನಮ್ಗೆ ಯಾರಿಗೂ ನಾಶ ಮಾಡೋಕ್ಕಾಗೇ ಇಲ್ಲ. ಆದರೆ ಕಳೆ ಏನಂದರೆ, ನನ್ನ ಪ್ರಕಾರ ಕಳೆ ಅದು ನಮ್ಮ ಕೂಡ ಜೀವನ ಮಾಡೋಕ್ಕೆ ಬಂದತ್ತೆ. ನಾವು ಅದ್ರ ಕೂಡ ಬದುಕಬೇಕ್ರಿ, ಕಳೆನೇ ಬದುಕಬೇಕು. ಕಳೆ ಬೇಕೇ ಬೇಕು ನಿಮಗೆ. ಕಳೆ ಇಲ್ಲಾಂದ್ರೆ ನಮ್ಮ ಭೂಮಿಗೆ ಕಳೆನೇ ಇಲ್ಲ, ಅದು ಇರಲೇಬೇಕು. ಅದಕ್ಕೆ ದಯವಿಟ್ಟು ಈಗೇನು ಮಾಡಿ, ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಕಳೆನಾಶಕ ಬಳಸ್ತಾ ಇದ್ದೀರಿ. ಕಳೆನಾಶಕ ಅಲ್ಲ ಅದು, ಆ್ಯಕ್ಚುಲಿ ಮನುಷ್ಯ ಜಾತಿನ ಅದು ನಾಶ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಇದೇ ರೀತಿ ಎಲ್ಲರೂ ನಿಮಗೆ ಕಳೆನಾಶಕ ಬಳಸ್ತಾ ಹೋದರೆ ಮುಂದಕ್ಕೆ ಹೆಣ್ಣು ಮಕ್ಕಳು ಗರ್ಭಿಣಿ ಆಗೋದಿಲ್ಲ. ಅದಕ್ಕೆ ಮಾನವ ಕುಲ ಸತ್ಯನಾಶ ಆಗತಕ್ಕಂಥ ಕಾಲ. ದಯವಿಟ್ಟು ಯಾರು ಕಳೆನಾಶಕ ಬಳಸಬಾರ್ದು. ನೀವೆಲ್ಲ ಭತ್ತ ಬೆಳೀತಕ್ಕಂಥ ಕೆಲವು ಭತ್ತ ಬೆಳೀತಿರ ಕಾಣುತ್ತೆ, ಕೇಳ್ಬೋದು ನೀವು, ಮತ್ತೇನು ರೀ ಮಸಿಗೆ ಅವರ ಮತ್ತು ಭತ್ತ ಹೆಂಗೆ ಬೆಳೆಯೋದು ಅಂತ. ನೀವು ಮಳೆಗಾಲದಲ್ಲಿ ಭತ್ತ ಬೆಳೀತೀರಿ, ಬೇಸಿಗೆ ಕಾಲದಲ್ಲಿ ನಿಮ್ಮ ಹೊಲಕ್ಕೆ ಆಗಲೇ ಹೇಳಿದ್ರೆ ಸಿರಿಧಾನ್ಯ ನವಣೆ ಇರ್ಬೋದು, ಹಾರ್ಕ ಇರ್ಬೋದು, ಬರ್ಗ ಇರ್ಬೋದು, ಕೊರಲೆ ಇರ್ಬೋದು, ಅದನ್ನು ಹಾಕ್ರಿ. ಬರ್ಗ ಕೊರಲೆ ಕೇವಲ 75 ದಿವಸದ ಬೆಳೆ, ಅದು 15 ದಿವಸ ಆದಮೇಲೆ ದಿನಕ್ಕೆ 4 ಇಂಚ್ ಬೆಳೆಯುತ್ತೀರಿ ಕೊರಲೆ. ನಾನು ಪ್ರತಿ ವರ್ಷ ಬೆಳೀತೀನಿ ಅದನ್ನು. ಆ ಕೊರಲೆ 4 ಇಂಚ್ ಬೆಳೆಯುತ್ತೆ. ಸೊ 2.5 ತಿಂಗಳ ಬೆಳೆ ಅದು ಏನಪ್ಪ ಅಂದ್ರೆ, ಬೆಳೆ ಒಂದು ಸ್ವಲ್ಪ ಚಿಕ್ಕದಾಗಿದ್ದ ಒಂದು ಸ್ವಲ್ಪ ಕಸೆ ಕಳೆ ತೆಗೆದ್ಬಿಟ್ಟು ಸಾಕು ನೀವು. ಆಮೇಲೆ ಯಾವ ಕಳೆನೂ ಅದು ಬೆಳಿಲಿಕ್ಕೆ ಬಿಡೋದಿಲ್ಲ, ಯಾವ ಕಳೆ ಬೀಜಗಳೆಲ್ಲ ಸತ್ತು ಹೋಗ್ತವೆ. ನೆಕ್ಸ್ಟ್ ಟೈಮ್ ನೀವು ಭತ್ತ ಹಾಕ್ಕೊಳ್ಳಿ. ದಯವಿಟ್ಟು ಯಾರು ಕಳೆನಾಶಕ ಮಾತ್ರ ಬಳಸಬೇಡಿ, ಇದು ಜೀವ ಸಂಕುಲವನ್ನೇ ನಾಶ ಮಾಡ್ತಕ್ಕಂಥದ್ದು. ಹಾಗೆ ಮತ್ತೆ ನಿಮ್ದು ಇದು ಏನು, ಮಣ್ಣು ಒಂದು ಜೀವಂತ ವಸ್ತು. ಮಣ್ಣು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಜೀವಂತ ವಸ್ತು. ಈ ಮಣ್ಣನ್ನು ಅಥವಾ 1 ಇಂಚ್ ಮಣ್ಣು ತೆಗೆದುಕೊಂಡು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ, ಸಾವಿರಾರು ಕೋಟ್ಯಾಂತರ ಸೂಕ್ಷ್ಮಾಣು ಜೀವಗಳು ಮಣ್ಣಾಗಿದವ್ರಿ. ನೀವು ಗೊಬ್ಬರ ಹಾಕ್ತೀರಿ, ಇವತ್ತು ಯೂರಿಯಾ ಇರ್ಬೋದು, ಡಿ ಎ ಪಿ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಹಸುರೇರು ಗೊಬ್ಬರ ಇರ್ಬೋದು, ಏನಕ್ಕೆ ಹಾಕ್ತೀರಿ ಗೊಬ್ಬರ ನೀವು? ನೀವು ಹೇಳೋದು ಬೆಳೆ ಬರಲಿಕ್ಕೆ ಅಂತ ನೀವು ಹೇಳ್ತೀರಿ. ನಾನು ಹೇಳ್ತೀನಿ, ನೀವು ಹಾಕೋ ಗೊಬ್ಬರನ ನಿಮ್ಮ ಬೆಳೆ ಮುಟ್ಟೋದೇ ಇಲ್ಲ. ಮತ್ತೆಲ್ಲಿ ಹೋಗುತ್ತೆ ಗೊಬ್ಬರ? ಆ ಗೊಬ್ಬರನ ನಿಮ್ಮೇನು ಸೂಕ್ಷ್ಮಾಣು ಜೀವಿ ಇದಾವಲ್ರಿ, ಈ ಸೂಕ್ಷ್ಮಾಣು ಜೀವಿಗಳು ತಿಂತವೆ, ಕೋಟಿಗಟ್ಟಲೆ ಸಾಯ್ತವೆ, ಕೋಟಿಗಟ್ಟಲೆ ಹುಟ್ಟುತ್ತವೆ. ಆ ಬಾಡಿಯಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಮಾತ್ರ, ರಕ್ತವನ್ನು ಮಾತ್ರ ನಮ್ಮ ಬೆಳೆ ಹೀರ್ಕೊಳ್ಳುತ್ತೆ. ಯಾರಿಗೆ ಕೊಟ್ಟರು ಗೊಬ್ಬರ? ನೀವು ಹುಳಕ್ಕೆ ಕೊಟ್ರಿ ಅಲ್ವಾ. ಈ ದೇಶಕ್ಕೆ ರಾಸಾಯನಿಕ ಬಂತು 1962 ಇಂದಿರಾ ಗಾಂಧಿ ಅವರು ದೇಶಕ್ಕೆ ಗೊಬ್ಬರ ತಂದರು. ಮೊದಲೆಲ್ಲ ಇರಲಿಲ್ಲ. ಅದು ಈ ದೇಶದಲ್ಲಿ ಆಹಾರ ಸಮಸ್ಯೆ ಆಗಿದ್ದರಿಂದ ಸಮಸ್ಯೆ ತೀರಿಸೋಕ್ಕೋಸ್ಕರ ಎಮ್ಮ ತಂದಲು. 7 ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಮ್ಮ ರೈತರ ದುಡ್ಡನ್ನು ಕೊಳ್ಳೆ ಹೊಡಿಲಿಕ್ಕೆ ಬಂತು. ಯೂರಿಯಾ, ಡಿ ಎ ಪಿ, ಎನ್ ಪಿ ಕೆ ಏನಿದೆ ಕೆಲಸ ಅಂತ ಹೇಳಿದ್ರೆ, ಹಾಕಿದ ತಕ್ಷಣ ಸೂಕ್ಷ್ಮಾಣುಜೀವಿಗಳು ಸಮಗ್ರವಾಗಿ ಸತ್ತು ಹೋಗ್ತವೆ. ಆಗಲೇ ಹೇಳಿದೆ, ಬೆಳೆ ಜೀವಂತ ಹುಳ ಯಾವತ್ತೂ ಮುಟ್ಟೋದಿಲ್ಲ, ಸತ್ತ ಸೂಕ್ಷ್ಮಾಣುಜೀವಿಗಳು ಮಾತ್ರ ಅದು ಮುಟ್ಟುತ್ತೆ. ಇದು ಗೊಬ್ಬರ ಕೆಲಸ ಏನಂದ್ರೆ ಅದು ಸಮಗ್ರ ಸತ್ತು ಹೋಗುತ್ತೆ. ಸತ್ತು ಹೋದಾಗ ಅದರ ಬಾಡಾಗಿರ್ತಕ್ಕಂಥ ಪೋಷಕಾಂಶನ ಹೀರ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಆವತ್ತು ಚೆನ್ನಾಗಿ ಬೆಳೆ ಬಂತು. 62 ಒಂದು 10 ತುಂಬ ಬೆಳೆ ಬಂತು ಅವತ್ತು. ಸೊ ಅವಾಗ ನೀವು ಯಾರೂ ಒಪ್ಪಲಿಲ್ಲ ರೈತರು. ಆ್ಯಕ್ಚುಲಿ ಅದನ್ನು ಒಪ್ಪಲು ಬಹಳ, ಈ ದೇಶದ ರೈತ ಅಂದರೆ ಅದ್ಭುತದ ರೈತರು ನೀವೆಲ್ಲ, ಯಾರೂ ಒಪ್ಪಲಿಲ್ಲ. ಅವಾಗೇನು ಮಾಡಿದ್ರು, ಗ್ರಾಮ ಸೇವಕರು ಬಂದು ನಿಮ್ಮ ಹೊಲಕ್ಕೆ ಯೂರಿಯಾ ಡಿ ಎ ಪಿನ ಗೊತ್ತಾಗದಾಗ ಬಂದು ಹೊಲಕ್ಕೆ ಎರಿಚಿ ಹೋದರು. ಒಂದು ತಿಂಗಳ ಆಮೇಲೆ ಬಂದು ಹೇಳ್ತಾರೆ, ಇದು ಸಾವಯವಾಗಿರ್ತಕ್ಕಂಥ ಗೊಬ್ಬರ ಸಾಮಾನ್ಯವಾಗಿ ಸ್ವಯಂ ನೈ ಅಂತಿರುತ್ತೆ, ಇದು ಇದು ಯೂರಿಯಾ ಡಿ ಎ ಪಿ ಹಾಕಿದ್ರೆ ಸ್ವಲ್ಪ ಸಮಗ್ರ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಅವಾಗ ಏನಾದರೂ ಗ್ರಾಮ ಸೇವಕರು, ಇಲ್ಲ ನಿಮ್ಮ ಹೊಲಕ್ಕೆ ನಾನು ಡಿ ಎ ಪಿ ಹಾಕಿದ್ದೆ, ಯೂರಿಯಾ ಹಾಕಿದ್ದೆ ಅಂದ ಕೂಡಲೇ ಅವ್ರಿಗೆ ಎಲ್ಲೋ ಸ್ವಲ್ಪ ಮುಜುಗರ ಆಯಿತು, ಎಲ್ಲೋ ಸ್ವಲ್ಪ ಆಸೆ ಹುಟ್ಟಿತು. ಹುಟ್ಟಿದಾಗ ಏನು ಹೇಳಿದ್ರು, ಆಯ್ತಪ್ಪ ನಾವು ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಗೊಬ್ಬರ ಕೊಡೋಕತ್ತಿದ್ರು. ನೀವೇನಾದ್ರಿ ಎಲ್ಲ ಮೂಟೆ ಲೆಕ್ಕಕ್ಕೆ ಬಂದ್ರಿ, ಹಾಕಲೇ ಡಿ ಎ ಪಿನ ಬಿತ್ತಲೆ ಬೀಜನ ಅಂತಕ್ಕಂಥ ಪದ್ಧತಿ ನೀವು ಬಂದ್ರಿ. 10 20 30 ಹಾಕಂತ ಹಾಕಿ ಹಾಕಿ ಹಾಕಿ ಹಾಕಿ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿನ ಕೊಂದು ಹಾಕ್ಬಿಟ್ರಿ. ಇವತ್ತೇನು ಗೊಬ್ಬರ ಹಾಕಿದ್ರು, ಡಿ ಎ ಪಿ ಹಾಕಿದ್ರು, ಅವ್ರ ಅಪ್ಪನ ಹಾಕಿದ್ರು ಬೆಳೆ ಬರ್ತಿಲ್ಲ. ಕಾರಣ ಗೊತ್ತರೆ, ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ತಿನ್ನಕ ಅಲ್ಲಿ ಹುಳ ಇಲ್ಲ. ಏನಪ್ಪ ನಾನು ಹೇಳೋದಿಷ್ಟೇ, ಯೂರಿಯಾ ಡಿ ಎ ಪಿ ಮಣ್ಣಿಗೆ ಸಾರಾಯಿ ಕುಡಿಸ್ತಂಗ, ಯೂರಿಯಾ ಡಿ ಎ ಪಿ ಮಣ್ಣಿಗೆ ಸಾರಾಯಿ ಕುಡಿಸ್ತಂಗ. ನೋಡಿ, ಇವತ್ತು ಸಾರಾಯಿ ಕುಡಿತಾರೆ, 2 ಜನ ಇದೀವಲ್ಲ, ಬಡವರಿದ್ದಾರೆ, ಶ್ರೀಮಂತರು ಇದ್ದಾರೆ. ಶ್ರೀಮಂತರು ಸಾರಾಯಿ ಕುಡಿತಾರೆ, ಬಡವನು ಸಾರಾಯಿ ಕುಡಿತಾರೆ. ಬಡವ ಸಾರಾಯಿ ಕುಡಿದ ಏನು ಮಾಡ್ತಾನೆ, ನಿಂಬೆಹಣ್ಣು ಉಪ್ಪು ಹಾಕೊಂಡೋಗ್ಬಿಡ್ತಾರೆ. ಅವನು ಪೌರುಷ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರಬೇಕು, 8 ಪೌರುಷ ಹೊಂದಿರುತ್ತೆ. ಶ್ರೀಮಂತರು ಕುಡಿತಾರೆ, ಕುಡಿದು ಏನು ಮಾಡ್ತಾರೆ, ಇವರು ಟೊಮೆಟೊ ತಿಂತಾರೆ, ಈರುಳ್ಳಿ ತಿಂತಾರೆ, ಚಿಕನ್ ತಿಂತಾರೆ, ಮಟನ್ ತಿಂತಾರೆ. ಯಾಕಂದ್ರೆ ಅದು ತಿಂದಿಲ್ಲ ಅಂದರೆ ಅದನ್ನು ಮಾಂಸ ತಿನ್ನುತ್ತನ್ನು ಸೊಳಗಿ ಅದನ್ನು ಕಾಂಪೆನ್ಸೇಟ್ ಮಾಡೋಕೆ ಇವರು ಸಾವಯವ ವಸ್ತುಗಳನ್ನು ತಿಂತಾರೆ. ಹಾಗೆ ನೀವೇನು ಮಾಡಿದ್ರಿ, ಬರೀ ಎಲ್ಲ ನೀವು ಗೊಬ್ಬರ ಹಾಕ್ತಾ ಹಾಕ್ತಾ ಬಂದ್ರಿ, ಮಣ್ಣು ಬಡುವ ಆಗೋಯ್ತು. ಸೊ ಹಾಕಿದ ತಕ್ಷಣ ಬೆಳೆ ತುಂಬ ಚೆನ್ನಾಗಿ ಬಂತು. ಮೊದಲು ಈಗ ಬರಲಿಲ್ಲ, ಕಾರಣ ಏನಂದ್ರೆ ಅಲ್ಲಿ ತಿಂತಕ್ಕೆ ಸೂಕ್ಷ್ಮಾಣು ಜೀವಿಗಳಿಲ್ಲ. ಅದಕ್ಕೆ ನೀವೇನಪ್ಪ ಅಂದ್ರೆ ಯೂರಿಯಾ ಡಿ ಎ ಪಿ ಮಣ್ಣಿಗೆ ಸಾರಾಯಿ ಕುಡಿಸ್ದಂಗೆ ಸತ್ತು ಹೋಗುತ್ತೆ. ಅದಕ್ಕೆ ನೀವೇನಪ್ಪ ಅಂತಂದ್ರೆ ಈಗ ಮುಂದಕ್ಕೆ ಸಾವಯವ ವಸ್ತುಗಳನ್ನು ಮಣ್ಣಿಗೆ ಹಾಕಿ ನೀವು ಒಂದೇ ಸರಿ ಬಿಡ ಅಂದರೆ ಬಿಡೋದಿಲ್ಲ. ನೀವು ಬಿಡೋಕ್ಕೆ ಯಾಕಂದ್ರೆ ಅಂಟ್ಕೊಬಿಟ್ಟಿದ್ದಾರೆ. ಅದಕ್ಕೆ ಊಟಕ್ಕೆ ಉಪ್ಪಿನಕಾಯಿ ಥರ ಬಳಸಿ. ಎಷ್ಟು ತಿಂತೀರಿ ಉಪ್ಪಿನಕಾಯಿನ? ಅವನೊಂದು ಮಂಕರಿ ಕಟ್ಟಲು ತಿಂತೀರಿ ಉಪ್ಪಿನಕಾಯಿನ? ಎಲ್ಲ ಒಂಚೂರು ತಿಂತೀವಿ. ಆ ಪ್ರಕಾರ ಸ್ವಲ್ಪ ಬೇಕಾದ್ರೆ ಹಾಕ್ರಿ, ಆದರೆ ಸಾಕಷ್ಟು ಸಾವಯವ ವಸ್ತುಗಳನ್ನು ಹಾಕ್ರಿ. ಅದಕ್ಕೆ ಒಂದು ಉದಾಹರಣೆ ನಾನು ಮಾಡ್ತಕ್ಕಂಥದ್ದು, ಒಂದು ಹೇಳಿದೆ, ಹಸುವಿನ ಗಂಜಲು. ನನ್ನ ತೋಟಕ್ಕೆ ದಯವಿಟ್ಟು ಬಂದು ನೋಡ್ರಿ, ಆಲೇ 1000 ಜನ ಅದನ್ನು ನೋಡ್ತಾ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ ನೋಡ್ರಿ. ಅಲ್ಲಿ ಹಾಕ್ತಾ ಇರೋದು ಒಂದು ಹಸುವಿನ ಗಂಜಲು. ತೋಟಕ್ಕೆ ಪ್ರತಿದಿನ 1 10 ಮಿಕ್ಸ್ ಮಾಡಿ ಹಸುವಿನ ಗಂಜಲು ಹಾಕ್ತಾ ಇದ್ದೀನಿ. ಇನ್ನೊಂದು ಹೇಳಲಿಲ್ಲ ನಿಮಗೆ, ಹೇಳಲಿಕ್ಕೆ ಮೋಟ್ಲಿ ಮುಜುಗರ ಅನಿಸುತ್ತದೆ. ಏನಂದ್ರೆ ಹ್ಯೂಮನ್ ಯೂರಿನ್, ಮನುಷ್ಯನ ಮೂತ್ರನ ನಾನಿವತ್ತು ತೋಟಕ್ಕೆ ಹಾಕ್ತಾ ಇದ್ದೀನಿ, ನನ್ನ ಬಾಳೆಗಳಿಗೆ ಹಾಕ್ತಾ ಇದ್ದೀನಿ, ನನ್ನ ತೆಂಗುಗಳಿಗೆ ಹಾಕ್ತಾ ಇದ್ದೀನಿ. 450 ತೆಂಗಿದ್ದಾವೆ, ನಾನು ಹಾಕೋದು ಒಂದೇ ಒಂದು ಮನುಷ್ಯನ ಮೂತ್ರ. ನನ್ನ ಆಫೀಸಲ್ಲಿ 8 ಜನ ಕೆಲಸ ಮಾಡ್ತಾರೆ, 8 ಜನರ ಮೂತ್ರನ ಕಲೆಕ್ಟ್ ಮಾಡ್ತೀನಿ, 50 ಕ್ಯಾನ ಕಲೆಕ್ಟ್ ಮಾಡ್ತೀನಿ, ತೋಟಕ್ಕೆ ತೊಗೊಂಡು ಹೋಗ್ತೀನಿ. ಅಂದರೆ ವಾರಕೊಂಬ ಹೋಗ್ತೀನಿ ಅಂದರೆ 4 ಯೂರಿಯಾ ಡಿ ಎ ಪಿ ತೊಗೊಂಡು ಹೋಗೋಣ ತೋಟಕ್ಕೆ. ಅದಕ್ಕೆ 10 ನೀರು ಮಿಕ್ಸ್ ಮಾಡಿ 1/2 kg ಟೀ ಪೌಡ್ರನ್ನ ಬೇಯಿಸಿಬಿಟ್ಟು ನೀರು ಹಾಕಿ ತೆಂಗಿನ ಗಿಡಕ್ಕೆ ಹಾಕ್ತಾ ಇದ್ದೀನಿ ರೀ. ಕೇವಲ 54 ವರ್ಷ ತೆಂಗಿನ ಗಿಡಕ್ಕೆ 8 ಗೊನೆ ಬಿಟ್ಟಿದೆ. ತೆಂಗಿನ ಗಿಡ 8 ತೆಂಗಿನ ಗಿಡ ಗೊನೆ ಬಿಟ್ಟಿದೆ, 3 ಟೋಟಲಾಗಿ ತೆಂಗಿನ ಗಿಡ ಬಿಟ್ಟಿದೆ. ಇವತ್ತು ಯಾವುದಕ್ಕೆ ನನ್ನ ಗಂಜಲ ನನ್ನ ಮೂತ್ರ ಬಳಸಿದ್ನು ಆ ಗಿಡ ಇವತ್ತು 8 ಗೊನೆ ಬಿಟ್ಟಿದೆ. ಉದ್ದೇಶ ಇಷ್ಟೇ. ಇದನ್ನು ನಾನು ಮಾಡಿರ್ತಕ್ಕಂಥ ಸಣ್ಣ ಪ್ರಯೋಗ, ಸಣ್ಣ ಸಂಶೋಧನೆ. ಅದಕ್ಕೆ ನಾನು ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ. ಮುಂದೆ ಇದು ಏನಂದರೆ, ಇದನ್ನು ನಾನು ಈಗಾಗಲೇ 450 ತೆಂಗಿನ ಗಿಡಕ್ಕೆ ನಾನು ಈಗಾಗಲೇ ಪ್ರೂವ್ ಮಾಡಿದ್ದೀನಿ. ಮುಂದೆ ಏನಂತ ಹೇಳಿದರೆ, ಯಾರಾದರೂ ಸಿಟಿನಲ್ಲಿ ಎಲ್ಲೋ ಹುಚ್ಚಿ ಹೋಯ್ತಾ ಇದ್ರೆ, ಏ ಪುಣ್ಯ ಮನೆ ಯಾಕೆ ಹುಚ್ಚಿ ಹೋಯ್ತು ಅಪ್ಪ, ನನ್ನ ತೆಂಗಿನ ಗಿಡಕ್ಕೆ ಬಂದು ಹುಚ್ಚಿ ಹೋಯಿ ಅಂತಕೊಂಡು ಜನ ಡಿಮ್ಯಾಂಡ್ ಮಾಡಬೇಕು. ನಾನು ಯೂರಿನ್ ಬ್ಯಾಂಕ್ ತೆಗಿಬೇಕು. ಎಲ್ಲಿ? ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಸ್ಕೂಲು, ಕಾಲೇಜು. ನಾನು ಮಾಡೋಕ್ಕಾಗಲ್ಲ. ಇದನ್ನು ಸರ್ಕಾರ ಮುಂದಕ್ಕೆ ತಗೊಂಡು ಅದನ್ನು ಕಲೆಕ್ಟ್ ಮಾಡಿ ಜಸ್ಟ್ ಬರೋ ರೈತನ ಕೊಟ್ಟರೆ ಸಾಕು. ಏನು 10 ಇದಕ್ಕೆ ಫಾರ್ಮುಲಾ ಕಂಡುಹಿಡಿಯಕ್ಕೆ 11 ಫೇಲ್ ಆಗಿನ್ನ, 11 ಸರಿ ಫೇಲ್ ಆಗಿರೋದು. ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಈ ಪುಣ್ಯಾತ್ಮಂಗ ಇವ ಇದೀವ, ಸಾಕಾಗಿ ಮಲ್ಕೊಂಬಿಟ್ಟ ಸಾಕಾಗಿ. ಕೊನೆಗೆ ನಾನು 10 12:30 1 ಸಕ್ಸೀಡ್ ಆಗಿದ್ದು ನಾನು ಆ್ಯಕ್ಚುಲಿ. ಸೊ ಆವತ್ತು ಹಂಗೆ ಪ್ರಯೋಗ ಹಾಗೇ ಆಗುತ್ತೆ. ಅದಕ್ಕೆ ನಾನು ಪ್ರಯೋಗ ಸಿದ್ಧ ಮಾಡಿದ್ದೀನಿ. ಮನುಷ್ಯರ ಮೂತ್ರ ಇರತಕ್ಕಂಥದ್ದು ಹತ್ತಿರ ಆದಮೇಲೆ ರೀ, ಆ ಮನುಷ್ಯನ ಗಂಜಲು ಹೆಂಗಿರುತ್ತೋ ಅಂತ ಹೇಳಿದ್ರೆ, ನಿಮಗೆ ಕಬ್ಬಿನ ರಸ ಇದ್ದಂಗೆ ಇರುತ್ತೆ, ಒಂಥರ ಯೆಲ್ಲೋ ಕಲರು ಸ್ಮೆಲ್ ಹೆಂಗಿರುತ್ತೆ ಅಂದರೆ ಆ ಥರ ಸ್ಮೆಲ್ ಇರುತ್ತೆ. ಅದಕ್ಕೆ 10 ಲೀಟರ್ ನೀರು ಮಿಕ್ಸ್ ಮಾಡಿ ನನ್ನ ಗಿಡಕ್ಕೆ ಹಾಕಿರ್ತಾರೆ ಏನಾಗಿದೆ ಅಂತಕ್ಕಂಥದ್ದನ್ನು. 450 ತೆಂಗಿನ ಗಿಡ ನಾನು ಹೇಳಿದ್ನಲ್ಲ, 5 ಅಡಿ ಕೆಳಗಿರ್ತಕ್ಕಂಥ ತೆಂಗಿನ ಗಿಡ ನೋಡೋಕ್ಕೆ ನಿಮಗೆ 2 ಕಣ್ಣು ಸಾಲದು, ಕಣ್ಣು ಇಷ್ಟು ದೊಡ್ಡ ಮಣ್ಣು ನೋಡ್ಬೇಕು ನೀವು. ಕಾರಣ ಮನುಷ್ಯನ ಮೂತ್ರ ಹಾಗೆ ಮುಂದಕ್ಕೆ ಅದನ್ನು ನೋಡ್ಕೊಂಡು ಬೇಕಾದ್ರೆ ಮೋಸ್ಟ್ಲಿ ಎಲ್ಲ ವಿಷಯಗಳು ಹೇಳಲಿಕ್ಕೆ ಆಗೋದಿಲ್ಲ, ಮೋಸ್ಟ್ಲಿ ಟೈಮ್ ಸಮಯ ಭಾಳ ಕಷ್ಟ ಇದೆ. 2 ಪುಸ್ತಕ ಇದ್ರು ತಂದಿರೋರು ನಾನು ಇಂಗ್ಲೀಷ್, ನಿನ್ನೆ ನೆಲದೆಲ್ಲ ಖಾಲಿಯಾಗಿ ಹೋಯಿತು. ಒಂದು ಇಂಗ್ಲೀಷ್ ಪುಸ್ತಕ ಭಗೀರಥ, ವಾರ್ ಆನ್ ವಾಟರ್ ಕ್ರೈಸಸ್, ಕನ್ವರ್ಟಿಂಗ್ ಡ್ರೈ ಲ್ಯಾಂಡ್ ಟು ವೆಟ್ ಲ್ಯಾಂಡ್. ಇದನ್ನು 4 ದೇಶದಲ್ಲಿ ಮಾಡ್ತಾರೆ ಈಗಾಗಲೇ, ಇದು ಮತ್ತೆ 6ನೇ ಪ್ರಿಂಟ್ ಹೋಗ್ತಾ ಇದೆ. ಇನ್ನೊಂದು ಭಗೀರಥ, ನೀರಿನ ಸಮಸ್ಯೆ ವಿರುದ್ಧ, ಇದು ಕನ್ನಡ. ಇದು 200 ರೂಪಾಯಿ ಬೆಲೆ ಇದ್ದರೂ ಕೂಡ ಇವತ್ತು ಮೋಸ್ಟ್ಲಿ ಇವರೇನು ಯೂನಿವರ್ಸಿಟರ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಕೆಲಸ. ಯಾಕಂದರೆ ಕೃಷಿ ಮೇಳದ ಬದಲಾಗಿ ಇವತ್ತು ಬೇರೆ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾನು ಇವತ್ತು ಇವರಿಗೆ 50 ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಯಾರಿಗೂ ನಾನು ಕೊಡೋಕ್ಕಾಗೋದಿಲ್ಲ ಅಂದರೆ ಪ್ರೀತಿ ಕೊಡೋ ಚಿಂತೆ ಇಲ್ಲ. ಮಳೆ ನೀರನ್ನು ನಿಲ್ಲಿಸಿ, ಬರ ಓಡಿಸಿ, ಕೆರೆ ನಿರ್ಮಿಸಿ, ಬರ ಅಳಿಸಿ, ಸಂಗ್ರಹಿಸಿದರೆ ಮಳೆ ನೀರು ಹರಿಸಬೇಕಿರಲಿಲ್ಲ ಟ್ಯಾಂಕರ್ ಮುಖಾಂತರ ನೀರು, ಹೊತ್ತು ತರಬೇಕಿಲ್ಲ ಹರ್ದಾರಿಯಿಂದ ನೀರು, ಒತ್ತಬೇಕಿಲ್ಲ ಹ್ಯಾಂಡ್ ಪಂಪವರು, ಕೊನೆಗೆ ನೀವು ಕಟ್ಟಬೇಕಿಲ್ಲ ನೀರು ಕರೆಂಟ್ ಬಿಲ್. ಇವತ್ತು ಮೋಸ್ಟ್ಲಿ ನಮ್ಮನ್ನು ನಿಮ್ಮನ್ನು ಚಿಂತೆ ಮಾಡೋಕ್ಕಾಗ್ತಾರೆ ಇವತ್ತು ಯೂನಿವರ್ಸಿಟಿಯವರು. ಇದು ಬರೀ ಚಿಂತನೆಯಿಂದ ಆಗ್ತಕ್ಕಂಥ ಯಶ್ವಪಟ್ಟಿನಾಗಲಿ, ಮೋದಿ ಆಗಲಿ, ನಾವಾಗಲಿ, ನಿಮ್ಮ ಸಮಸ್ಯೆ ತೀರಿಸೋಕೆ ಸಾಧ್ಯ ಇಲ್ಲ, ನೀವೇ ಈ ಸಮಸ್ಯೆ ತೀರಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಫೆಸಿಲಿಟೇಟರ್ಸ್. ಬ್ರಹ್ಮನಿಗೆ ಸೃಷ್ಟಿಯ ಚಿಂತೆ, ಯಮನಿಗೆ ಸತ್ತವರ ಚಿಂತೆ, ವ್ಯಾಪಾರಿಗೆ ಗ್ರಾಹಕರ ಚಿಂತೆ ಆದರೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ ಅಂದರೆ ಮಸಿಗೆಗೆ ಮಳೆ ನೀರು ಮತ್ತು ಬಳಸಿದ ನೀರಿನ ಚಿಂತೆ, ಶ್ರೀಮಂತರಿಗೆ ಕಳ್ಳರ ಚಿಂತೆ, ಕಳ್ಳನಿಗೆ ಕದಿಯುವ ಚಿಂತೆ, ಕಳ್ಳನಿಗೆ ಕದಿಯುವ ಚಿಂತೆ ಆದರೆ ಮಸಗಿಗೆ ಬೋರು ಬಾವಿಗಳ ಚಿಂತೆ, ಈ ಚಿಂತೆ ನಂದೊಬ್ಬಂದ ಸಾಲದು. ಇದು ಯಾರ ಚಿಂತೆ ಆಗಬೇಕು? ನಿಮ್ಮ ಚಿಂತೆ ಆಗಬೇಕು ಅಂತೇಳಿ. ಇದುವರೆಗೆ ಮಳೆ ನೀರು ಕೊಯ್ಲು ಮತ್ತು ಜಲ ಮರುಪೂರ್ಣ ಕುರಿತು ತಜ್ಞರಾದ ಡಾಕ್ಟರ್ ಅಯ್ಯಪ್ಪ ಮಸಗಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನ ಕೇಳಿದ್ರಿ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ. ರಾಯಚೂರು ಮಾರುಕಟ್ಟೆ ಕಡಲೆಕಾಳು 6,200 ರೂಪಾಯಿ, ಹತ್ತಿ 6,100 ರೂಪಾಯಿಯಿಂದ 7,696 ರೂಪಾಯಿಗಳು, ಶೇಂಗಾ ಗುಂಗ್ರಿ 3,227 ರೂಪಾಯಿಯಿಂದ 5,499 ರೂಪಾಯಿಗಳು, ಈರುಳ್ಳಿ 660 ರೂಪಾಯಿಯಿಂದ 1,265 ರೂಪಾಯಿಗಳು, ಭತ್ತ 2,409 ರೂಪಾಯಿಗಳು, ಸೂರ್ಯಕಾಂತಿ 3,319 ರೂಪಾಯಿಯಿಂದ 4,144 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 5,969 ರೂಪಾಯಿಯಿಂದ 6,159 ರೂಪಾಯಿಗಳು. ಲಿಂಗಸೂಗೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಭತ್ತ ಹೊಸದು 2,800 ರೂಪಾಯಿಯಿಂದ 2,850 ರೂಪಾಯಿಗಳು, ಸಜ್ಜೆ 2,100 ರೂಪಾಯಿಯಿಂದ 2,400 ರೂಪಾಯಿಗಳು, ಸೂರ್ಯಕಾಂತಿ 5,751 ರೂಪಾಯಿಯಿಂದ 6,150 ರೂಪಾಯಿಗಳು, ತೊಗರಿ 6,000 ರೂಪಾಯಿಯಿಂದ 6,200 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಉದ್ದಿನಕಾಳು 7,500 ರೂಪಾಯಿಗಳು, ಹತ್ತಿ 6,900 ರೂಪಾಯಿಯಿಂದ 7,650 ರೂಪಾಯಿಗಳು, ಮೆಕ್ಕೆಜೋಳ 2,150 ರೂಪಾಯಿಗಳು, ಭತ್ತ 2,000 ರೂಪಾಯಿಯಿಂದ 2,500 ರೂಪಾಯಿಗಳು, ಕುಸುಬೆ 5,610 ರೂಪಾಯಿಯಿಂದ 5,610 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಈಗ ಕೇಳಿ ಜಾನಪದ ಸಂಗೀತ. ಹಳ್ಳಿ ಹೊಸೂರು ಗ್ರಾಮದ ವಿವಿಧ ಕಲಾವಿದರಿಂದ ಡೊಳ್ಳಿನ ಪದಗಳು. ಶಿವನೆಂಬುಡು ಕೇಳಿ ಶಿವನ ಮಡಗೆ ನಾ ಬಂದೆ, ಶಿಶುವನೆಂಬ ನುಡುರ ಕೇಳಿ ಶಿವನ ಮಡಗೆ ನಾ ಬಂದೆ, ಶಿವನ ಮಡಗೆ ನಾ ಬರುವಾಗ ಶಿವ ಸರಗೋಳ ಕಂಡೇವ, ಶಿವನ ಮಡಗೆ ನಾ ಬರುವಾಗ ಶಿವ ಸರಗೋಳ ಕಂಡೇವ, ಶಿವ ಶರಣಪ್ಪ ಮುತ್ತಿನ ಗದ್ದಿಗೆ ಮುಟ್ಟದಲ್ಲಿ ಶರಣ ದೇವ ಶಿವ ಶರಣಪ್ಪ ಮುತ್ತಿನ ಗದ್ದಿಗೆ ಮುಟ್ಟದಲ್ಲಿ ಶರಣ ದೇವ ಮುಟ್ಟದಲ್ಲಿ ಶರಣ ದೇವ ಗುರವಿ ಮುಟ್ಟಂಬೆ ಶರಣ ದೇವ ಮುಟ್ಟದಲ್ಲಿ ಶರಣ ದೇವ ಗುರವಿ ಮುಟ್ಟಂಬೆ ಶರಣ ದೇವ ಶರಣ ದೇವ ಶರಣ ದೇವ ಬೀರಣ್ಣ ಎದುವಾಗೆ ಶರಣ ದೇವ